देखिए 2009 से 2014 के बीच केंद्र की तरफ से कर्नाटक राज्य को सालाना 11,000 करोड़ रुपए दिए जाते थे एवरी ईयर, जबकि हमारी सरकार में 2019 से 2023 के बीच अब तक केंद्र की ओर से 30,000 करोड़ रुपए भेजे गए हैं। 2009 से 2014 के बीच कर्नाटका में रेल परियोजनाओं के लिए कुल मिलाकर 4,000 करोड़ रुपए से भी कम खर्च किए गए, और एक रेल मंत्री तो कर्नाटका के ही थे, 4,000 करोड़, यानी 5 साल में 4,000 करोड़ रुपए से भी कम, जबकि हमारी सरकार ने इसी बार के बजट में कर्नाटका के रेल इंफ्रास्ट्रक्चर के लिए करीब 7,000 करोड़ रुपए दिए हैं। इस वर्ष की बात कर रहा हूं मैं। नेशनल हाईवे के लिए भी पिछली सरकार के 5 वर्षों में कुल मिलाकर 6,000 करोड़ रुपए कर्नाटका के लिए दिए गए, लेकिन इन 9 वर्षों में हमारी सरकार ने हर वर्ष 5,000 करोड़ का निवेश कर्नाटका में किया गया। कहां 5 साल में 6,000 करोड़, कहां हर साल 5,000 करोड़। साथियों, हमारी सरकार द्वारा लंबे समय से चली आ रही अपर भद्रा प्रोजेक्ट की मांग को भी पूरा किया जा रहा है। इससे तुमकुरु, चिकमंगलोर, चित्रदुर्ग और दावणगेरे सहित सेंट्रल कर्नाटका के बड़े सूखा प्रभावित क्षेत्र को लाभ होने वाला है, मेरे किसानों का कल्याण होने वाला है। ये विकास की नई रफ्तार कर्नाटका की तस्वीर को तेजी से बदल रही है। आप में से जो लोग दिल्ली में रह रहे हैं, लंबे समय से अपने गांव नहीं गए हैं, आप जब वहां जाएंगे तो आपको आश्चर्य भी होगा, गर्व भी होगा। साथियों, दिल्ली कर्नाटका संघ के 75 वर्षों में उन्नति, उपलब्धि और ज्ञान के उत्कर्ष के कई महत्वपूर्ण क्षण हमारे सामने आए थे। अब अगले 25 वर्ष और भी महत्व के हैं। अमृत काल और दिल्ली कर्नाटका संघ के अगले 25 वर्षों में आप कई महत्वपूर्ण काम कर सकते हैं। जिन दो चीजों पर आप फोकस कर सकते हैं वो है कली के मत्तू कले, यानी ज्ञान और कला। अगर हम कलिके की बात करें तो हम जानते हैं कि हमारी कन्नड़ा भाषा कितनी सुंदर है, इसका साहित्य कितना समृद्ध है। साथ ही साथ कन्नड़ भाषा की एक और विशेषता है, ये वो भाषा है जिसे बोलने वालों में रीडिंग हैबिट बहुत स्ट्रांग होती है। कन्नड़ भाषा के पाठकों की संख्या भी बहुत ज्यादा है। आज किसी कन्नड़ में कोई अच्छी नई किताब आती है तो कुछ ही हफ्तों में पब्लिशर को उसे रीप्रिंट करवाना पड़ता है। और भाषाओं को ऐसा सौभाग्य नहीं है जो कर्नाटका में है। आप में से दिल्ली में रहने वाले साथी जानते होंगे कि अपने मूल राज्य से बाहर रहने वाली नई पीढ़ी के लिए भाषा की कठिनाइयां कितनी बढ़ जाती हैं। इसलिए चाहे जगतगुरु बसवेश्वर के वचन हो या फिर हरिदास के गीत, चाहे कुमार व्यास द्वारा लिखित महाभारत का संस्करण हो, या फिर कुवेंपु का लिखा रामायण दर्शनम, इस विशाल धरोहर को अगली पीढ़ी तक पहुंचाना बहुत जरूरी है। मैंने सुना है कि आप लाइब्रेरी भी चलाते हैं, आप नियमित रूप से स्टडी सर्कल सेशंस, साहित्य संबंधित चर्चा, बार बार अनेक कार्यक्रम आप आयोजित करते रहते हैं, इसे और अधिक प्रभावी बना सकते हैं। इससे आप दिल्ली के कन्नड़िगांव के बच्चों को कन्नड़ में पढ़ने की आदत विकसित करने में मदद कर सकते हैं। इस तरह की प्रयासों से कली के यानी ज्ञान का जो प्रसार होगा वो दिल्ली के कन्नड़ लोगों के साथ साथ दूसरों को भी प्रभावित करेगा। कन्नड़ा कलियरी यानी कन्नड़ सीखना और कन्नड़ा कलीसिरी यानी कन्नड़ सिखाना, दोनों में मदद होगी। साथियों, कली के साथ कले यानी आर्ट के क्षेत्र में भी कर्नाटक ने बहुत असाधारण उपलब्धियां हासिल की है। मैं आभारी हूं, उस कार्यक्रम में इतने कम समय में मुझे पूरे कर्नाटक के कल्चरल को इसकी यात्रा करने का मौका मिल गया। कर्नाटक क्लासिकल आर्ट और जानपद आर्ट दोनों में समृद्ध है। कंसाले से लेकर संगीत की कर्नाटक शैली तक, भारतनाट्यम से लेकर यक्षगान तक, कर्नाटक की हर कला हमें आनंद से भर देती है। पिछले कई वर्षों से दिल्ली कर्नाटक संघ ने कई ऐसे कार्यक्रम आयोजित किए हैं, लेकिन अब इन प्रयासों को नेक्स्ट लेवल पर ले जाने की जरूरत है। मेरा आग्रह है कि भविष्य में जब भी कोई कार्यक्रम हो तो हर डेली कन्नाडिगा फैमिली ये प्रयास करे कि उनके साथ एक गैर कन्नड़ परिवार भी शामिल हो, ताकि वो कर्नाटका के वैभव के साक्षी बन सके और कर्नाटका की समृद्ध कलाओं का आनंद ले सके। कन्नड़ संस्कृति को दिखाने वाली कुछ फिल्में गैर कन्नड़ लोगों में भी बहुत लोकप्रिय हुई है। इससे लोगों में कर्नाटक को जानने समझने की जिज्ञासा बढ़ी है। हमें इस जिज्ञासा का उपयोग करना है। साथ ही मेरी आपसे एक और अपेक्षा है, कर्नाटक के कलाकार, प्रबुद्ध लोग जो यहां आए हैं, आप दिल्ली में नेशनल वॉर मेमोरियल, पीएम म्यूजियम और कर्तव्य पथ जैसी जगहों पर जरूर जाना, उसके बाद ही वापस जाना। आपको ऐसा बहुत कुछ देखने को मिलेगा जो आपको गर्व से भर देगा। आपको लगेगा कि ये काम बहुत पहले हो जाने चाहिए थे। मैं चाहूंगा कि आप यहां के अनुभवों को कर्नाटका के लोगों को भी बताएं। साथियों, इस समय दुनिया भारत की पहल पर इंटरनेशनल ईयर ऑफ मिलेट्स मना रही है। कर्नाटक तो भारतीय मिलेट्स यानी सिरी धान्या का प्रमुख केंद्र रहा है। आपका श्री अन्न रागी कर्नाटक की संस्कृति का हिस्सा भी है और आपकी सामाजिक पहचान भी है। कर्नाटक में हमारे येदियुरप्पा जी के समय से ही सिरिधान्य के प्रमोशन के लिए कार्यक्रम भी शुरू किए गए थे। आज पूरा देश कन्नडिगाओं के रास्ते पर चल रहा है और मोटे अनाजों को श्री अन्न बोलना शुरू कर दिया है। आज जब पूरा विश्व श्री अन्न के फायदों और इसकी जरूरत को समझ रहा है तो आने वाले समय में इसकी मांग भी बढ़ने वाली है। इससे कर्नाटका के लोगों का, कर्नाटका के छोटे छोटे किसानों का बहुत फायदा होने वाला है। साथियों, 2047 में भारत जब एक विकसित राष्ट्र के रूप में अपनी आजादी के 100 साल पूरे करेगा तब दिल्ली कर्नाटका संघ भी अपने 100वें साल में प्रवेश करेगा। तब भारत के अमृतकाल के गौरव में आपके योगदानों की भी चर्चा होगी। इस भव्य समारोह के लिए और 75 साल की इस यात्रा के लिए मैं फिर एक बार आप सबको बहुत बहुत शुभकामनाएं देता हूं। मैं पूज्य संतों का भी हृदय से बहुत आभार व्यक्त करता हूं कि पूज्य संतों ने हमारे बीच आकर के हम सबको आशीर्वाद दिए, हम सबको प्रेरणा दी। मैं पूज्य संतों का भी आशीर्वाद प्राप्त करने के लिए सौभाग्य मुझे प्राप्त हुआ, इसके लिए अपने आप को गौरवान्वित महसूस कर रहा हूं। मैं फिर एक बार आप सबका हृदय से बहुत बहुत धन्यवाद करता हूं। मेरे साथ बोले भारत माता की जय, भारत माता की जय, भारत माता की जय। माननीय प्रधानमंत्री जी, नई दिल्ली के तालकटोरा स्टेडियम में सांस्कृतिक उत्सव ब्रीसू कन्नड़ दिमदिमवा का आयोजन किया जा रहा है, जिसमें उपस्थित लोगों को माननीय प्रधानमंत्री श्री नरेंद्र मोदी संबोधित कर रहे थे। इस विशेष प्रसारण से सिर्फ इतना ही। मैं शोएसआर खान कार्यक्रम प्रभारी प्रमोद कुमार के साथ आज्ञा लेता हूं। नमस्कार। ये कार्यक्रम आकाशवाणी के दिल्ली केंद्र से प्रसारित किया गया। ಇದುವರೆಗೆ ನವದೆಹಲಿಯ ತಾಲ್ಕಟೋರಾ ಕ್ರೀಡಾಂಗಣದಲ್ಲಿ ದೆಹಲಿ ಕರ್ನಾಟಕ ಸಂಘವು ಆಯೋಜಿಸಿದ್ದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿ ನೇರ ಪ್ರಸಾರದಲ್ಲಿ ಮಾತನಾಡಿದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುರುಷರಿಗಾಗಿ ಇರುವ ಕುಟುಂಬ ಕಲ್ಯಾಣ ಯೋಜನೆ ನೋ ಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ. ಪುರುಷರಿಗಾಗಿ ಸಂತಾನ ನಿರೋಧ ಸುಲಭ ಚಿಕಿತ್ಸೆ, ಶಸ್ತ್ರವಿಲ್ಲ, ಗಾಯವಿಲ್ಲ, ಹೊಲಿಗೆ ಇಲ್ಲ, ಚಿಕಿತ್ಸೆ 5-10 ನಿಮಿಷ ಮಾತ್ರ, ಲೈಂಗಿಕತೆಗೆ ಧಕ್ಕೆ ಇಲ್ಲ, ಅಡ್ಡ ಪರಿಣಾಮವಿಲ್ಲ, ಬೇಡದ ಗರ್ಭದ ಚಿಂತೆ ಇಲ್ಲ. ಎನ್ಎಸ್ವಿ ಚಿಕಿತ್ಸೆಗೆ ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರ. ಎನ್ಎಸ್ವಿಗೆ ಒಳಗಾಗಿ ಸಮಾಜದ ಏಳ್ಗೆಗಾಗಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಯುವ ಕೃಷಿಕರ ಅನುಭವವನ್ನು ತಾವು ಕೇಳ್ತಾ ಇದ್ದೀರಿ. ವಿಶೇಷವಾಗಿ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ರೈತರು ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದನ್ನು ಕೃಷಿ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರಾಹಕರು ಕೂಡ ಆಕರ್ಷಿತರಾಗಿ ಈ ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು, ಇದಕ್ಕೆ ಔಷಧೀಯ ಗುಣಗಳದಾವ ಅಂಥೇಳಿ ಅದಕ್ಕೆ ಖರೀದಿ ಮಾಡುವಂತಹ ಒಂದು ಮಾರುಕಟ್ಟೆ ಕೂಡ ಇವತ್ತಿನ ದಿವಸ ನಿರ್ಮಾಣ ಸಾಕಷ್ಟು ಪ್ರಮಾಣದೊಳಗೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚುವಂತಹ ಸಾಧ್ಯತೆಗಳು ಕೂಡ ಅದಾವ ಅಂಥೇಳಿ, ಈ ಡ್ರ್ಯಾಗನ್ ಫ್ರೂಟ್ ಕೃಷಿ ನಮ್ಮ ರೈತರು ಹೆಚ್ಚಿನ ಪ್ರಮಾಣದೊಳಗೆ ತಗೊಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ತಿಕೋಟಾ ತಾಲೂಕು ರತ್ನಾಪುರ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಪವನ್ ಕುಮಾರ್ ರಾಣಗಟ್ಟಿಯವರು ಡ್ರ್ಯಾಗನ್ ಹಣ್ಣಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 2 ಎಕರೆ ಪ್ರದೇಶದೊಳಗೆ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ. ಯಾವ ರೀತಿ ಅವರು ಈ ಕೃಷಿಗೆ ಬಂದರು ಮತ್ತು ಯಾವ ರೀತಿ ಅವರು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಅವರ ಅನುಭವಗಳನ್ನು ಕೇಳೋಣ. ಪವನ್ ಕುಮಾರ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಪವನ್ ಕುಮಾರ್ ಬಸವರಾಜ್ ರಾಣಗಟ್ಟಿ ಅಂತ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ರತ್ನಾಪುರ ಗ್ರಾಮದಿಂದ ಬಂದಿದ್ದೀನಿ ಸರ್. ನಾನು ಈಗಾಗಲೇ ನಾನು ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೀನಿ ಸರ್, 5 ವರ್ಷ ಆಯಿತು. ಎಷ್ಟು ಜಮೀನು ನಿಮ್ಮದು ಸರ್? ನಮ್ಮದು ಟೋಟಲ್ 11 ಎಕರೆ ಜಮೀನು ಇದೆ ಸರ್. 11 ಎಕರೆಯಲ್ಲಿ 2 ಎಕರೆ ಡ್ರ್ಯಾಗನ್ ಫ್ರೂಟು, 3 ಎಕರೆ ಮೆಕ್ಕೆಜೋಳ, 5 ಎಕರೆ ಏನೈತಿ ತೊಗರಿ ಹಾಕಾಗ್ತೇವೆ ಸರ್. ಡ್ರ್ಯಾಗನ್ ಫ್ರೂಟ್ ಯಾವಾಗಿಂದ ಶುರು ಮಾಡಿದ್ರಿ? 2017 ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಸುಮಾರು 4-5 ವರ್ಷ ಆಯ್ತು ನೀವು ಮಾಡ್ತಾ ಇದ್ದೀರಿ. ಹಾ ಸರ್, 5 ವರ್ಷ ಆಗುತ್ತೆ ಸರ್, ಅಕ್ಟೋಬರ್ಗೆ 5 ವರ್ಷ ಆಗುತ್ತೆ. ಯಾಕೆ ಅದು ಹೊಸ ಬೆಳೆ ನಮ್ಮ ಭಾಗಕ್ಕೆ? ಅದು ಬೇರೆ ಕಡೆಯಿಂದ ಬಂದಂತಹ ಬೆಳೆ, ಇಲ್ಲಿ ಜನರಿಗೆ ಅದು ಬೇಕೋ ಬೇಡೋ ಅನ್ನುವಂಥದ್ದು ಏನಾದರೂ ವಿಚಾರ ತಿಳ್ಕೊಂಡಿದ್ರಿ ಸರ್? ಡ್ರ್ಯಾಗನ್ ಫ್ರೂಟ್ಗೆ ಮೊದಲೆಲ್ಲ ನಾವು ನಮ್ಮ ತಂದೆಯವರದು ಪೇರು ಗಿಡ, ದಾಳಿಂಬ್ರಿ ಗಿಡ, ದ್ರಾಕ್ಷಿ ಮಾಡ್ತಿದ್ರು ಸರ್. ಹೊಸ ಬೆಳೆ ಮಾಡಬೇಕಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದಾರೆ ಸರ್. ಡ್ರ್ಯಾಗನ್ ಫ್ರೂಟ್ಗೆ ಹೇಳಬೇಕಂದ್ರೆ ಕಮ್ಮಿ ನೀರು, ಹಚ್ಚುವಾಗ 1 ಎಕರೆಗೆ ಒಂದು ಸ್ಟಾರ್ಟಿಂಗ್ 3 ಲಕ್ಷ ಬರುತ್ತೆ ಖರ್ಚು. ಆಮೇಲೆ ಪ್ರತಿ ವರ್ಷವು 30-40 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ 1 ಎಕರೆಗೆ. ಹೀಗಾಗಿ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಇಳುವರಿ ಬರುವಂಥ ಬೆಳೆ ಸರ್ ಇದು ಡ್ರ್ಯಾಗನ್ ಫ್ರೂಟ್. ಹೀಗಾಗಿ ಡ್ರ್ಯಾಗನ್ ಫ್ರೂಟ್ ಮಾಡೀವಿ ಸರ್. ಇದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ನಮ್ಮಪ್ಪರ ಅವ್ರ ಫ್ರೆಂಡ್ ಸರ್, ಮುಂಬೈನವರು. ಅವರು ಮೊದಲೆಲ್ಲ ಮುಂಬೈದ ಅಲ್ಲಿ ಕೆಲವೊಂದು ಪ್ರದೇಶದೊಳಗೆ ನೋಡಿದ್ರು ಸರ್ ಹಣ್ಣು. ನೋಡಿದ ಮೇಲೆ ಆಮೇಲೆ ಹೇಳಿದ್ರು ಸರ್. ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ 1 ವರ್ಷ ಮಹಾರಾಷ್ಟ್ರನಲ್ಲಿ ತಿರುಗಾಡಿ ತೋಟಗಳಿಗೆ 2-3 ಸಲ ವಿಸಿಟ್ ಮಾಡಿ ಆಮೇಲೆ ಏನೈತಿ ಹಚ್ಚು ಸರ್ ಮಾರ್ಕೆಟಿಂಗ್ ಅದು ಎಲ್ಲ ಕೇಳ್ಕೊಂಡ್ಬಿಟ್ಟು ಹಚ್ಚಿ. ಅಂದ್ರೆ ನೀವು ಮಾರ್ಕೆಟ್ ಸರ್ವೆ ಮಾಡಿರಿ, ಆಮೇಲೆ ಅದನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ರಿ ಮೊದ್ಲು. ಹೌದು ಸರ್. ಒಂದ್ ವರ್ಷ ತನಕ ಇದು ಕೆಲಸ ಆಯ್ತು ನಿಮ್ದು? ಒಂದ್ ವರ್ಷ ತನಕ ಬರೇ ಅದು ಗಿಡ ಹೆಂಗ್ ಬೆಳೀತದ, ಖರ್ಚು ಎಟ್ಟಿದೆ, ಮಾರ್ಕೆಟ್ ಎಲ್ಲಿದೆ, ಇದೆಲ್ಲ ನೋಡಿದ್ಮೇಲೆ ಹಚ್ಚಿದ್ವಿ ಸರ್. ಮತ್ತ ಈಗ 17 ನೀವು ಶುರು ಮಾಡಿದ್ರಿ ಅಕ್ಟೋಬರ್ದೊಳಗೆ? ಹೌದು ಸರ್. ಯಾವ ರೀತಿ ನೀವು ಅದನ್ನ ಪ್ಲಾನ್ ಮಾಡಿದ್ರಿ, ಮತ್ತೆ ನಿಮ್ಮ ಭೂಮಿಯನ್ನು ಯಾವ ರೀತಿ ಬದಲಾವಣೆ ಮಾಡಬೇಕಾಯ್ತು, ಅಥವಾ ಭೂಮಿಯೊಳಗೆ ಏನು ನೀವು ನಿಮ್ಮ ಬೆಳೆ ಬೆಳಿಬೇಕು ಅಂತಂದಾಗ ಏನೇನು ತಯಾರಿ ಮಾಡಬೇಕಾಯ್ತು, ಮತ್ತೆ ಎಲ್ಲಿಂದ ನೀವು ಈ ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನು ತೊಗೊಂಡು ಬಂದ್ರಿ ಅಥವಾ ಕಲಮಗಳನ್ನು ತೊಗೊಂಡು ಬಂದ್ರಿ? ಸರ್ ನಮ್ದು ಕಪ್ ಜಮೀನು ಸರ್, ಎರಿ ಜಮೀನು ಅಂತಾರ. ಸ್ವಲ್ಪ ಮಳೆ ಆದರೂ ರಾಡತ್ತ ಸರ್ ಆ ಜಮೀನಿಗೆ. ಆ ಜಮೀನ್ ಒಳಗ ಸ್ವಲ್ಪ ಜನ ಬರಲ್ಲ ಅಂತಿದ್ರು. ಆ ಜಮೀನ್ ಒಳಗೆ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದಿಂದ ಮಣ್ಣು ನೀರು ಪರೀಕ್ಷೆ ಮಾಡಿದ್ರು ಸರ್ ಮೊದಲು, ಇಲ್ಲ ಮಾಡಿ ಬರುತ್ತೆ ಅಂತ ಹೇಳಿದ್ರು ಸರ್. ಹಿಂಗಾಗಿ ಅವ್ರು ಹೇಳಿದ್ಮೇಲೆ ಭರವಸೆ ಬಂತು ಸರ್. ಹಿಂಗಾಗಿ ಬಂದ್ಮೇಲೆ ನೆಲ ಜಮೀನು ಪ್ರಿಪೇರ್ ಮಾಡಿದ್ವಿ, ರುಟ್ರದು ನೆಗಲು ಹೊಡಿಸಿ ನೆಲ ಸ್ವಚ್ಛ ಮಾಡಿ ಆಮೇಲೆ ಏನೈತಿ ಅಗಲ 10 ಫೂಟ್ 7 ಫೂಟಿಗೆ ಒಂದೊಂದು ಕಂಬ ಹಾಕಿವಿ ಸರ್. 1 ಎಕರೆಗೆ ಸರಿ ಸುಮಾರು 500 ಕಂಬ ಕುಂತ ಸರ್. 2000 ಸಸಿ 1.3 ಲಕ್ಷ ಖರ್ಚು ಬರ್ತದೆ ಸರ್ ಹಚ್ಬೇಕಂದ್ರೆ. ಮತ್ತೆ ಹೆಂಗೆ ಖರ್ಚಿದ್ದು, ಹೆಂಗೆ ಮಾಡಿದ್ರಿ ಖರ್ಚು? ನಮ್ಮ ತಂದೆಯವ್ರು ಏನಿದೆ ಸರ್, ಅವರು ನಮ್ಮ ವಿಜಯಪುರದಲ್ಲಿ ಹನುಮಾನ್ ಹೈಸ್ಕೂಲ್ ಅಂತ ಒಂದು ಎಡೆಡ್ ಸ್ಕೂಲ್ನಲ್ಲಿ SDA ಇದ್ದಾರೆ ಸರ್. ಗೌರ್ಮೆಂಟ್ನಿಂದ ಪಗಾರ ಇದೆ ಸರ್, ನೌಕರಿ ಮಾಡ್ತಾರೆ, ನೌಕರಿ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ದುಡ್ಡಿನ ಕೊರತೆ ಏನು ತಮಗೆ? ದುಡ್ಡಿನ ಕೊರತೆ ಏನಾಗಿಲ್ಲ ಸರ್, ಎಲ್ಲ ಕ್ಯಾಶ್ ಕೊಟ್ಟೆ ಮಾಡಿವಿ ಸರ್. ಹೌದಾ? ಹಾಂ. ಅಂದ್ರೆ ಇದ್ರ ಸಲುವಾಗಿ ನೀವೇನಾದ್ರೂ ಸಾಲ ಸೋಲ ಮಾಡಿದ್ದು ಹಂಗೇನಿಲ್ಲ? ಇಲ್ಲ ಸರ್, ಎಲ್ಲ ಕ್ಯಾಶ್ ಕೊಟ್ಟೆ ಮಾಡಿವಿ ಸರ್. ಹೌದಾ? ಇದರಲ್ಲಿ ಯಾರ ನಿರ್ಧಾರ ಇದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅನ್ನುವಂಥದ್ದು, ನೀವು ಮಾಡಿದ್ರು ಅಥವಾ ನಿಮ್ಮ ತಂದೆಯವರು ಹೇಳಿದ್ದಕ್ಕೆ ನೀವು ಮಾಡಿದ್ರು? ಸರ್ ನಮ್ಮ ತಂದೆಯವರು ಮತ್ತು ನಾನು ಕೂಡಿ ಇಬ್ಬರು 1 ವರ್ಷ ತಿರುಗಾಡಿದ್ವಿ ಸರ್. ತಿರುಗಾಡ ಮೇಲೆ ಮಾಡಿವಿ ಸರ್ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು. ಈಗ ನೋಡ್ರಿ, ನಮ್ದು ಸಾಂಪ್ರದಾಯಿಕವಾಗಿ ವಿಶೇಷವಾಗಿ ಈಗ ತಿಕೋಟ ಏನು ಪ್ರದೇಶ ಬರ್ತೈತಿ, ಅಲ್ಲಿ ಬಹಳ ಅದ್ಭುತವಾದಂತಹ ದ್ರಾಕ್ಷಿ ಬೆಳೀತದ. ಹೌದಾ? ನಿಮ್ಮ ಕಣ್ಣು ಮುಂದಿರುವಂತಹ ಒಂದು ಬೆಳೆ ದ್ರಾಕ್ಷಿ, ಆದರೂ ಕೂಡ ಇದು ಡ್ರ್ಯಾಗನ್ ಅನ್ನುವಂಥದ್ದು ಬೇರೆ ಕಡೆಯಿಂದ ಬಂದು ಇಲ್ಲಿ ನಾವು ಇದನ್ನು ಬೆಳೆದು ಯಶಸ್ವಿ ಆಗ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಇಟ್ಟುಕೊಂಡು ನೀವೇನು ಮಾಡಿರಲ್ಲ. ದ್ರಾಕ್ಷಿ ಬೆಳೆಗೂ ಮತ್ತು ಡ್ರ್ಯಾಗನ್ ಫ್ರೂಟಿಗೂ ಏನು ಹೋಲಿಕೆ ಮಾಡಿ ನೋಡಿದ್ರೆ ಇದಕ್ಕೆ ಎಷ್ಟು ಖರ್ಚಾಗ್ತದೆ, ಇಳುವರಿ ಎಷ್ಟು ಬರ್ತದೆ, ಇದ್ರ ಮಾರ್ಕೆಟಿಂಗ್ ಹೆಂಗೆ, ಇವೆಲ್ಲ ವಿಚಾರ ಮಾಡಿದ್ರಿ ನೀವು ಮೊದಲು? ಹಾಂ ಸರ್, ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿವಿ ಸರ್. ಮೊದಲು ನಮ್ದು ದ್ರಾಕ್ಷಿ ಇತ್ತು ಸರ್, ದ್ರಾಕ್ಷಿ ಜಮೀನ್ ಒಳಗೆ ಏನಲ್ಲಾತು ಔಷಧ ಭಾಳ ಹೊಡಿಬೇಕಾಗ್ತದೆ ಸರ್ ದ್ರಾಕ್ಷಿಗೆ. ಡ್ರ್ಯಾಗನ್ಗೆ ಔಷಧ ಕಮ್ಮಿ ಇದೆ ಸರ್. ಹೌದಾ? ಇನ್ನೊಂದು ಏನದ ಸರ್, ಲೇಬರ್ ಚಾರ್ಜ್ ಭಾಳ ಹತ್ತದ ಸರ್. ಲೇಬರ್ಗಳು ಇವಾಗ ಅಂತೂ ಕೊರತೆ ಸಿಕ್ಕಾಪಟ್ಟಿದೆ. ಹಿಂಗಾಗಿ ಡ್ರ್ಯಾಗನ್ ಫ್ರೂಟಿಗೆ ಜಾಸ್ತಿ ಲೇಬರ್ ಹತ್ತಲ್ಲ ಸರ್. 2 ಪಾಯಿಂಟ್ ಆಯಿತು. ದ್ರಾಕ್ಷಿಗೆ ಸರ್ ನೀರು ಭಾಳಷ್ಟು ಬೇಕು ಸರ್. ಡ್ರ್ಯಾಗನ್ ಫ್ರೂಟಿಗೆ ನೀರು ಜಾಸ್ತಿ ಬೇಕಾಗಿಲ್ಲ. 1 ಎಕರೆಗೆ 1/2 ಇಂಚ್ ನೀರಾದ್ರೆ ಸಾಕು, ಅದ್ರ ದ್ರಾಕ್ಷಿಗೆ 1/2 ಇಂಚ್ ನೀರಿನಲ್ಲಿ ದ್ರಾಕ್ಷಿ ಬರಲ್ಲ ಸರ್. ಹಂಗಾದ್ರೆ ಎರಿ ಭೂಮಿಯೊಳಗೆ ನೀವು ಆರಾಮಾಗಿ ಬೆಳಿಬಹುದು ಅಂತ? ಬೆಳೀತಾ ಇದೀವಿ ಸರ್. 1 ಇಂಚ್ ನೀರಿನಲ್ಲಿ 2 ಎಕರೆ ಡ್ರ್ಯಾಗನ್ ಫ್ರೂಟ್ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದೇನಿದೆ ಸರ್, ದ್ರಾಕ್ಷಿಯಲ್ಲಿ ರೋಗ ಒಮ್ಮೆ ಡೌನಿ ರೋಗ ಅನ್ನೋದು ಬಂತಂತ ಹೇಳಿ ಸರ್, ವರ್ಷ ನಾವೆಲ್ಲ ಕೆಲಸ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಸರ್. ಆದರೆ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ರೋಗ ಅನ್ನೋದಿಲ್ಲ ಸರ್. ಬೇಸಿಗೆಯಲ್ಲಿ ನೀರು ಜಾಸ್ತಿ ಬಿಟ್ಟರೆ ಅಷ್ಟೇ ರೋಗ ಬರುತ್ತೆ ಸರ್, ಇಲ್ಲಾಂದರೆ ರೋಗನೇ ಇಲ್ಲ ಸರ್. ಹಣ್ಣು ಬಂದಾವಾಗ ಹಣ್ಣು ಬಂದ ಟೈಮ್ದಲ್ಲಿ ಬೇವಿನಿಂಡಿ ಸಿಂಪರಿಸ್ತೀವಿ ಸರ್. ಸಣ್ಣ ಇರುವೆಗಳು ಕಾಟ ಇರ್ತದೆ, ಇರುವೆದಾಗ ಏನೈತಿ ಬೇವಿನಿಂಡಿ ಸಿಂಪರಿಸಿ ಕಂಟ್ರೋಲ್ ಮಾಡ್ಕೋತೀವಿ ಸರ್. ಇದಷ್ಟು ಬಿಟ್ಟರೆ ಮತ್ತೇನಿಲ್ಲ. ಇನ್ನೊಂದೇನಿದೆ, ಡ್ರ್ಯಾಗನ್ ಫ್ರೂಟು ನೈಸರ್ಗಿಕವಾಗಿ ಬರೋ ಹಣ್ಣು ಸರ್ ಇದು. ನಾವು ಹೂ ಬರಬೇಕು ಕಾಯಿ ದಮ್ಮ ಆಗ್ಬೇಕಂತ ಹಿಂಗೇನು ಮಾಡೋದಿಲ್ಲ ಸರ್. ನೈಸರ್ಗಿಕವಾಗಿ ಮೇ 2ನೇ ವಾರದಲ್ಲಿ ಫ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಅದೇನೈತಿ ಜೂನ್ ಲಾಸ್ಟ್ ವೀಕ್ನಲ್ಲಿ ಹಣ್ಣು ಸಿಗುತ್ತೆ ಸರ್. ಅಂದ್ರೆ ನೀವು ಅಕ್ಟೋಬರ್ದೊಳಗೆ ಪ್ಲಾಂಟಿಂಗ್ ಮಾಡ್ತೀರಿ, ನಿಮಗೆ ಜೂನ್ ಒಳಗೆ ನೆಕ್ಸ್ಟ್ ಇಯರ್ ಜೂನ್ನಲ್ಲಿ ಹಣ್ಣು ಬರ್ತಾವೆ? ಹಣ್ಣು ಬರ್ತಾವೆ. ಹೌದು ಸರ್. ಅಂದ್ರೆ ಸುಮಾರು 9 ತಿಂಗಳ ಕ್ರಾಪ್ ಇದು? 9 ತಿಂಗಳ ಸರ್. 9 ತಿಂಗಳಲ್ಲಿ ಬಂದ ಸರ್. ಅದ್ರ ನಂತರ ಏನ್ ಮಾಡ್ತೀರಿ? ಈಗ ಹಣ್ಣು ಅದೆಲ್ಲ ನೀವು ಸುಗ್ಗಿ ಮಾಡ್ತೀರಿ, ಕೊಯ್ಲು ಮಾಡ್ತೀರಿ? ಹಾಂ ಸರ್. ಅದ್ರ ನಂತರ ಜೂನ್ನಿಂದ ಅಕ್ಟೋಬರ್ಲ್ಲಿ 5 ತಿಂಗಳು ಹಣ್ಣು ಇರ್ತದೆ ಸರ್. ಉಳ್ಕೆ ಟೈಮ್ದಾಗ ಏನೈತಿ ಗಿಡ ಬೆಳೀತದೆ ಸರ್. ನವೆಂಬರ್ನಿಂದ ಮೇವರೆಗೆ ಗಿಡ ಬೆಳೀತು ಸರ್. ಹಾಗಾಗಿ ಗಿಡ ಹೆಂಗೆ ಬಲಿತದಲ್ಲ ಸರ್, ಎಷ್ಟು ಬ್ರಾಂಚಸ್ ಜಾಸ್ತಿ ಆಗುತ್ತಲ್ಲ ಅಷ್ಟೊಂದು ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಹೂಕಾಯಿ ಜಾಸ್ತಿ ಆಗ್ತದೆ? ಹೂಕಾಯಿ ಜಾಸ್ತಿ ಆಗುತ್ತೆ ಸರ್. ಹಾಗಾಗಿ ಪ್ರಾಫಿಟು ಜಾಸ್ತಿ ಆಗುತ್ತೆ ಸರ್. ಸಾಮಾನ್ಯವಾಗಿ ಒಂದು ಹಣ್ಣು ಎಷ್ಟು ತೂಕದಿರ್ತದೆ ಸರ್? ಇದ್ರೊಳಗೆ ರೆಗ್ಯುಲರ್ ರೆಡ್ ಅಂತ ಐತೆ, ಅದ ಹಣ್ಣು ಏನೈತಿ ಸಾಮಾನ್ಯವಾಗಿ 1-2 ಗ್ರಾಮಿಂದ 1.5 ಕೆಜಿವರೆಗೆ ಬರುತ್ತೆ ಸರ್ ಒಂದು ಹಣ್ಣು ರೆಗ್ಯುಲರ್ ರೆಡ್. ಇನ್ನೊಂದು ತಳಿ ಇದೆ ಸರ್, ಜಂಬೋ ರೆಡ್ ಅಂತ ಇದೆ. ಆ ಹಣ್ಣು ಏನೈತಿ, ಒಂದು ಹಣ್ಣು ಸಾಮಾನ್ಯವಾಗಿ 300 ಗ್ರಾಮ್ನಿಂದ 1 ಕೆಜಿ 100 ಗ್ರಾಮ್ ವರೆಗೆ ಆಗಿದೆ ಸರ್. ನಿಮ್ಮಲ್ಲಿ ಜಂಬೋ ರೆಡ್ಡು ಇದೆ, ರೆಗ್ಯುಲರ್ ರೆಡ್ಡು ಇದೆ ಸರ್. ಗರಿಷ್ಠ ಎಷ್ಟು ತೂಕದ ಅದಾವ ನಿಮ್ಮಲ್ಲಿ ಹಣ್ಣು? ಗರಿಷ್ಠ ನಮ್ಮ ಕಪ್ ಜಮೀನಿಗೂ ಏನು ಇಲ್ಲ ಅಂದ್ರೂ ಒಂದು 700-800 ಗ್ರಾಮಿನ ಅದಾವ ಸರ್. ಅಡ್ಡಿಲ್ಲ, ಒಳ್ಳೆ ಸೈಜ್ ಬಂದಿದೆ ಸರ್. ಎವರೇಜ್ ಒಂದು 600-600 ಗ್ರಾಮ್ ಬಂದಿದೆ ಸರ್ ಹಣ್ಣು ತೂಕ. ಒಂದನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಹಿಂಗೆ ಇಳುವರಿ ವ್ಯತ್ಯಾಸ ಹಾಕೋತ ಹೋಗ್ತಾಂತೀರಿ? ಹಾಂ ಸರ್, ಇವಾಗ ನಾಲ್ಕನೇ ಮಾರ್ಕೆಟಿಂಗ್ ಆಗಿದೆ ಸರ್ ನಮ್ದು. ಇವಾಗ ಮೊದಲೇ ವರ್ಷ ನಿಮ್ಗೆ ಹಣ್ಣು ಬಂದವ? ಹಚ್ಚಿದ ಒಂದನೇ ವರ್ಷ ಹಣ್ಣು ಬಂದ ಸರ್. ಅವಾಗ ಏನೈತಿ, 1 ಎಕರೆಗೆ 100,000 ರೂಪಾಯಿ ಆಗಿದೆ ಸರ್. ಖರ್ಚು ಒಂದು ಅವಾಗ ಏನೈತಿ, ಒಂದು 40,000 ರೂಪಾಯಿ ಆಗಿತ್ತು ಸರ್. ಎರಡನೇ ವರ್ಷ ಒಂದು 300,000 ರೂಪಾಯಿ ಆಗಿದೆ ಸರ್ ಹಣ್ಣಿಂದು. ಅವಾಗಲೂ ಒಂದು 40-50,000 ರೂಪಾಯಿ ಖರ್ಚು ಬರ್ತದೆ ಸರ್. ಮೂರನೇ ವರ್ಷ ಏನೈತಿ, 60,00,000 ಆಗಿದೆ ಸರ್ ಹಣ್ಣಿಂದು. ಅವಾಗಲೂ ಸಹ ಒಂದು 40-50,000 ರೂಪಾಯಿ ಖರ್ಚು ಆಗಿದೆ ಸರ್. ಈ ವರ್ಷನೂ ಒಂದು 50,000 ರೂಪಾಯಿ ಖರ್ಚು ಮಾಡಿದೆ ಸರ್. ಈಗಾಗಲೇ ಈಗ ಒಂದು 5,00,000 ರೂಪಾಯಿ ಹಣ್ಣು ಸಿಕ್ಕಿದೆ ಸರ್ ನಮಗೆ. ಇನ್ನೂ ಫ್ಲವರು ಮತ್ತು ಹಸಿಕಾಯಿ ಇದೆ ಸರ್, ಇನ್ನೂ ಬರ್ತಾ ಇದೆ ಸರ್. ಒಂದು 7-8 ಲಕ್ಷ ರೂಪಾಯಿ ಟಾರ್ಗೆಟ್ ಇದೆ ಸರ್. ಒಂದು ಗಿಡಕ್ಕೆ ಎಷ್ಟು ಆಗ್ತಾ ಹೋಗ್ತೀರಿ ಹಣ್ಣು ಸರಾಸರಿ? ಸರಾಸರಿ ಒಂದು 50-60 ಕಾಯಿ ಬಿಡುತ್ತೆ ಸರಾಸರಿ. ಹೇಳಿದ್ದಾರೆ ನಿಮಗೆ ವಿಜ್ಞಾನಿಗಳು ಎಷ್ಟು ಗರಿಷ್ಠ ಎಷ್ಟು ಹಣ್ಣುಗಳು ಬರಬಹುದು ಒಂದು ಗಿಡಕ್ಕೆ ಅಂತೇಳಿ? ಹಾ ಸರ್, ಹೇಳಿದ್ದಾರೆ ಸರ್. ಅಂದ್ರೆ ಯಾವಾಗ ನಿಮ್ ಒಂದು ಗಿಡ ಸರಾಸರಿ ಒಳ್ಳೆ ಇಳುವರಿ ಕೊಡೋದಕ್ಕೆ ಶುರು ಮಾಡ್ತದೆ ಅಂತೀರಿ? ಈ ಒಂದೇ ವರ್ಷ ಅಂತೂ ಅಡ್ಡಿ ಇಲ್ಲ, ನೀವು ಒಂದಷ್ಟು ಬೆಳೆಯನ್ನು ತಗೊಂಡ್ರಿ, ಎರಡನೇ ವರ್ಷ ತಗೊಂಡ್ರಿ, ಮೂರನೇ ವರ್ಷ ಈಗ ತಾವು ಹೇಳ್ತಾ ಇದ್ರಿ ಒಂದ್ ಸ್ವಲ್ಪ ಹೆಚ್ಚಿಗೆ ಆಯ್ತು ಇಳುವರಿ ಅಂತೇಳಿ, ಸಾಕಷ್ಟು ಒಳ್ಳೆ ಲಾಭವನ್ನು ಕೂಡ ತಾವು ಮಾಡಿಕೊಂಡಿದ್ದೀರಿ. ಈಗ ಎವರೇಜ್ ಒಂದು ಒಳ್ಳೆ ಇಳುವರಿ ಅಂತನ್ನುವಂಥದ್ದು ಯಾವ ವರ್ಷದೊಳಗೆ ಬರ್ತದೆ, ಎಲ್ಲಿಂದ ಎಲ್ಲಿ ತನಕ ಇರ್ತದೆ, ಅದನ್ನೇನಾದರೂ ತಾವು ಅಧ್ಯಯನ ಮಾಡಿದಿರಿ? ಎವರೇಜ್ ಇಳುವರಿ 3 ವರ್ಷದಿಂದ ಬರುತ್ತೆ ಸರ್. ಮೂರನೇ ವರ್ಷ ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಎಕರೆಗೆ. ಅದೇ ಮೇಂಟೈನ್ ಹಾಕೋತ ಹೋಗ್ತದೆ ಅಂತೀರಿ? ಹಾಂ ಸರ್, ಅದೇ ಮೇಂಟೈನ್ ಒಂದು 15-17 ವರ್ಷ ತನಕ ಎವರೇಜ್ ಒಂದು 7-8 ಲಕ್ಷ ರೂಪಾಯಿ ಆಗುತ್ತೆ ಸರ್. ಈ ಗಿಡ ಏನೈತಿ, ಒಂದು 25 ವರ್ಷ ಬರ್ತದೆ ಸರ್. ಒಂದ್ಸಲ ಹಚ್ಚಿದ್ರೆ 25 ವರ್ಷ ಬರ್ತದೆ ಸರ್ ಗಿಡ. ಈಗೇನು ನೀವು ಹೊಲದೊಳಗೆ ಕಂಬಗಳನ್ನು ನೆಡುವಂಥದ್ದು, ಅದು ಅಂತೂ ಪರ್ಮನೆಂಟ್, ಅದು ಅದನ್ನೇನು ನೀವು ಬದಲಾವಣೆ ಮಾಡೋದಕ್ಕೇನು ಬೇಕಾಗಿಲ್ಲ? ಇಲ್ಲ ಇಲ್ಲ ಸರ್, ಕಂಬ ಮತ್ತೆ ಸಸಿ ಏನು ಬದಲಾವಣೆ ಮಾಡೋದಿರಲ್ಲ ಸರ್. ಒಂದ್ಸಲ ನಾಟಿ ಮಾಡಿದ್ಮೇಲೆ 25 ವರ್ಷ ಬರ್ತದೆ ಸರ್ ಒಂದ್ಸಲ ನಾಟಿ. ಅದ್ರ ನಂತರ ಮತ್ತೆ ಸಸಿಗಳ ಬೆಳವಣಿಗೆ ಹೆಂಗೆ, ಬೇರೆ ಬೇರೆ ಸಸಿಗಳನ್ನು ತಯಾರು ಮಾಡಬೇಕು ಅಂತಂದಾಗ, ಅಥವಾ ಬೇರೆ ಯಾರಾದರೂ ಬೇಡಿದ್ರು ನಿಮಗೆ ಅಂತಂದ್ರೆ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದೀರಿ? ಸರ್, ಸಸಿ ಸಹ ಮಾರಾಟ ಮಾಡ್ತಿದ್ದೀವಿ ಸರ್. 3 ವರ್ಷ ಆಯ್ತು ಸಸಿ, ಈಗಾಗಲೇ ಒಂದು 15,000 ಸಸಿ ಮಾರ್ಕೆಟ್ ಮಾಡಿವಿ ಸರ್. ಸಸಿಯಿಂದನೂ ಸಹ ಒಂದು 8 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ. ಹೆಂಗೆ ಕೊಡ್ತಾ ಇದ್ದೀರಿ ಸಸಿ? ಸಸಿ ವೈಟ್ ವೆರೈಟಿದು 15 ರೂಪಾಯಿಗೆ ಒಂದು ಕೊಡ್ತಾ ಇದ್ದೀವಿ ಸರ್. ರೆಗ್ಯುಲರ್ ರೆಡ್ 25 ರೂಪಾಯಿಗೆ ಒಂದು ಕೊಡ್ತಾ ಇದ್ದೀವಿ ಸರ್ ಒಂದು ಸಸಿಗೆ. ಜಂಬೋ ರೆಡ್ 40 ರೂಪಾಯಿಗೆ ಒಂದು ಸಸಿ ಕೊಡ್ತಾ ಇದ್ದೀವಿ ಸರ್. ಎಷ್ಟು ದಿವಸದ ಸಸಿಯನ್ನು ನಾಟಿಗೂ ಉಪಯೋಗ ಮಾಡುವಂಥದ್ದು? ಕನಿಷ್ಠ ಒಂದು 3 ತಿಂಗಳು ಆರೈಕೆ ಮಾಡ್ತೀವಿ ಸರ್. ನಾವು 3 ತಿಂಗಳು ಪ್ಯಾಕೆಟ್ನಲ್ಲಿ ಇಟ್ಟು ಆರೈಕೆ ಮಾಡಿದ್ಮೇಲೆ ಕೊಡೋದು ಸರ್. ನಾವು ಒಂದೊಂದು ಎಲೆ ಬಂದ್ಮೇಲೆ ಕೊಡ್ತೀವಿ ಸರ್. ಆಯ್ತು, ಮಾರ್ಕೆಟ್ ಎಲ್ಲಿ ಮಾಡಿದ್ರಿ ನೀವು, ಎಲ್ಲಿ ಕೊಡ್ತಾ ಇದ್ದೀರಿ? ಸರ್, ಬಹಳಷ್ಟು ಜನಿಗೆ ಹೇಳ್ಬೇಕಾದ್ರೆ ಮಾರ್ಕೆಟ್ ಸಮಸ್ಯೆ ಐತಿ ಸಮಸ್ಯೆ ಐತಿ ಅಂತ ಹೇಳ್ತಾರೆ ಸರ್. ಮಾರ್ಕೆಟ್ ನಮಗಂತೂ ಸಮಸ್ಯೆನೇ ಆಗಿಲ್ಲ ಸರ್. ನಮ್ದು ಬಿಜಾಪುರ ಎಪಿಎಂಸಿ ಕೊಡ್ತೀವಿ ಸರ್, ಮತ್ತೆ ಕೋಲಾಪುರ ಮತ್ತು ಸಾಂಗ್ಲಿ ಇಲ್ಲ ಸರ್, ಅಲ್ಲಿ ಕಮಿಷನ್ ಏಜೆಂಟ್ಗಳು ಇದಾರೆ ಸರ್, ಅವ್ರು ಸಹ ಮಾರಿಸ್ಕೊಡ್ತಾರೆ. ಹೌದಾ? ಹಾಂ ಸರ್. ಪೇಮೆಂಟ್ ಅದು ಅದೇನು ತೊಂದರೆ ಆಗಿಲ್ಲ ನಿಮಗೆ? ಪೇಮೆಂಟ್ ಏನು ಇಲ್ಲ ಸರ್. ಅವಾಗ ಹಣ್ಣು ತೊಗೊಂಡ್ಮೇಲೆ ಜಾಗದಲ್ಲೇ ಪಟ್ಟಿ ಮಾಡಿ ಅಮೌಂಟ್ ಕೊಟ್ಬಿಡ್ತಾರೆ ಸರ್. ಈಗ ಜೂನ್ಕ್ಕೆ ಶುರು ಆಗ್ತದೆ ನಿಮ್ಮ ಹಣ್ಣು. ಹಾಂ ಸರ್. ಎಷ್ಟೆಷ್ಟು ದಿವಸಕ್ಕೊಮ್ಮೆ ಕೊಯ್ಲು ಮಾಡ್ತೀರಿ? ಇದು ಹೇಳ್ಬೇಕಂದ್ರೆ ಟೈಮ್ ಪಿರಿಯಡ್ ಇದೆ ಸರ್. 5 ತಿಂಗಳು ಹಣ್ಣು ಇರ್ತದೆ ಸರ್, ಜೂನ್ದಿಂದ ಅಕ್ಟೋಬರ್ವರೆಗೆ. 5 ತಿಂಗಳಲ್ಲಿ 7-8 ಸಲ ಹಣ್ಣು ಕಟಾವ್ ಮಾಡ್ತೀವಿ ಸರ್. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ 15 ದಿನಕ್ಕೆ ಬರ್ತದೆ ಸರ್. ಬಂದಾಗ ಹಣ್ಣು ಕಟಾವ್ ಮಾಡಿ ಇಡ್ತೀವಿ ಸರ್. ಫಸ್ಟ್ ಬ್ಯಾಚ್ ಏನೈತಿ, 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಹಣ್ಣಿಂದ ಫ್ಲವರ್ ಬರ್ಡ್ಸ್ ನಿಂದ ಫ್ರೂಟ್ ಕಟಾವ್ ಆಗ್ಬೇಕಂದ್ರೆ 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಬಂದಾಗ ಕಟ್ ಮಾಡ್ತೀವಿ, ಮಾರ್ಕೆಟ್ ಕಳಿಸ್ತೀವಿ ಸರ್. ಈಗ ಇಲ್ಲಿ ನಿಮಗೆ ಆಳುಗಳದ್ದು ತೊಂದರೆ ಏನಾಗಲಿಲ್ಲ? ಇಲ್ಲ ಸರ್, ಹಣ್ಣು ಕಟಾವ್ ಮಾಡುವಾಗಂತೂ ಅವಾಗ ಆಳುಗಳು ಖುಲ್ಲಾನೆ ಇರ್ತದೆ ಸರ್. ಒಂದು 8 ಜನ ಕೂಡಿ ಒಂದಿನದಲ್ಲಿ ಕಟ್ ಮಾಡ್ತೀವಿ ಸರ್. ಒಂದು 8 ಟನ್ 8 ಟನ್ ಅಂತಂದ್ರೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಈಗ ಮೊದಲು ನೀವು ಶುರು ಮಾಡುವಂತಹ ಸಂದರ್ಭದೊಳಗೆ ಹೆಂಗೆ ಕಟಾವ್ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಹೇಳಬೇಕಾಯ್ತು? ಹಾಂ ಸರ್, ಹೌದು ಸರ್. ಯಾಕಂದ್ರೆ ಹೊಸ ಹಣ್ಣು ನೋಡಿ ಸರ್, ಮೊದಲು ಏನ್ ಮಾಡ್ತಿದ್ರು, ಒಳಗೊಬ್ಬರು ಗೊತ್ತಿರಲ್ಲ ರೈತರು ಕೈಯಿಂದ ತಿರುವಿ ತೆಗಿತಿದ್ರು ಸರ್. ಹಿಂದ್ಗಡೆ ಇರೋ ಹಣ್ಣು ಡ್ಯಾಮೇಜ್ ಆಯ್ತಿತ್ತು ಸರ್. ಅವ್ರಿಗೆ ಸರಿಯಾದ ನಮ್ಮ ಕಡೆ ಸಸಿ ತಗೊಂಡು ಹೋದ್ರೆ ರೈತರಿಗೆ ಸೂಕ್ತವಾದ ಮಾಹಿತಿ ಸಹ ಕೊಡ್ತೀವಿ ಸರ್. ನಾವು ಕೊಟ್ಟು ಕತ್ತರಿಯಿಂದ ಕಟ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು, ಬಾಕ್ಸ್ಗೆ ಹೋಲ್ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಏನಾಗಲ್ಲ ಸರ್. ಒಳಗೆ ಬರೋ ಗೊತ್ತಿಲ್ಲ ಸರ್, ಗೋಣಿ ಚೀಲದಲ್ಲಿ ತೊಗೊಂಡು ಬರ್ತಾರೆ ಗೊತ್ತ. ನಾವೇನೈತೆ ಸಸಿ ಕೊಟ್ಟದಾಗಿನ ಹಿಡ್ದ ಮಾರ್ಕೆಟ್ ಆಗುವವರೆಗೆ ಎಲ್ಲ ಹೆಲ್ಪ್ ಮಾಡ್ತೀವಿ ಸರ್. ಮತ್ತೆ ನೀವು ಮಾರ್ಕೆಟಿಗೆ ಹೆಂಗ್ ಕಳಿಸ್ತಾ ಇದ್ರಿ? ಮಾರ್ಕೆಟ್ಗೆ ಇಲ್ಲೇ ಬಿಜಾಪುರ ಕಳಿಸ್ತೀವಿ ಸರ್. ಅಂದ್ರೆ ಪ್ಯಾಕಿಂಗ್ ಅದೆಲ್ಲ ಹೆಂಗ್ ಮಾಡಿ ಕಳಿಸ್ತಾ ಇದ್ರಿ? ಪ್ಯಾಕಿಂಗ್ ನಾವು ಬಿಜಾಪುರ ಆದ್ರೆ ಟ್ರೇ ಸರ್, ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕಿ ಒಂದ್ 20 ಕೆಜಿ ಟ್ರೇ ಮಾಡಿ ಕಳಿಸ್ತೀವಿ ಸರ್ ಬಿಜಾಪುರ್ಗೆ. ಸಾಂಗ್ಲಿ ಕೋಲಾಪುರ ಆಯ್ತಂದ್ರೆ ಬಾಕ್ಸ್ ಬೇಕಾಗುತ್ತೆ ಸರ್, ಅಲ್ಲಿ ಒಂದು 15-25 ಕೆಜಿ ತೂಕೊಳ್ಳುವ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್. ರವಿವಾರ ಮತ್ತು ಬುಧವಾರ ಸರ್ ಸಾಂಗ್ಲಿಯಲ್ಲಿ ಮಾರ್ಕೆಟ್ ಇರ್ತದೆ ಸರ್ ಡ್ರ್ಯಾಗನ್ ಫ್ರೂಟ್ಗೆ. ಬಿಜಾಪುರದಲ್ಲಿ ರವಿವಾರ ಮಾರ್ಕೆಟ್ ಇರ್ತದೆ ಸರ್. ಹೆಂಗ್ ಮಾರಾಟ ಆಗ್ತಾ ಇದೆ ಸರ್? ಇವಾಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಹಣ್ಣಿಗೆ 130 ರೂಪಾಯಿಂದ 170 ರೂಪಾಯಿ ಕೆಜಿವರೆಗೆ ಮಾರಾಟ ಆಗ್ತಾ ಇದೆ ಸರ್. ಹಣ್ಣು ಸಿಕ್ಕಾಪಟ್ಟೆ ಐತೆ ಅಂದ್ರು 100 ರೂಪಾಯಿ ಕೆಜಿ ಅಂತ ಹೋಗಿ ಹೋಗುತ್ತೆ ಸರ್. ಅದ್ರ ಕೆಳಗೆ ಅದ್ರ ತಾಳೆ ಹೋಗೇ ಇಲ್ಲ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ರೇಟ್ ಚೆನ್ನಾಗಿದೆ ಸರ್. ಹೇಳ್ಬೇಕಂದ್ರೆ ಪ್ರತಿ ವರ್ಷ ಜಾಸ್ತಿ ಆಗ್ತೈತಿ. ಅಂದ್ರೆ ನೀವೇನು ಉತ್ಪಾದನೆ ಹೆಚ್ಚಿಗೆ ಮಾಡ್ತಾ ಇದ್ರಿ, ಅದೆಲ್ಲ ಮಾರಾಟ ಆಗ್ತದೆ ಸರ್. ಯಾಕಂದ್ರೆ ತಿನ್ನುವರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಸರ್, ಹಿಂಗಾಗಿ ಹಣ್ಣು ಶಾರ್ಟೇಜ್ ಆಗುತ್ತೆ. ಈಗ ಮೊದಲೇ ಸಲ ನೀವು ಮಾರ್ಕೆಟಿಗೆ ಕಳಿಸುವಂತಹ ಒಂದು ಸಂದರ್ಭದೊಳಗೆ ಜನರಿಗೆ ಹೇಳಬೇಕಾಯ್ತು ಈ ಹಣ್ಣು ಒಳ್ಳೇದ್ ಹಣ್ಣದ, ಇದನ್ನ ಸೇವನೆ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ನಾವು ಉತ್ತರ ಕಂಡುಕೊಳ್ಬಹುದು ಅಂತ ಹೇಳಿ ಸರ್. ಅವಾಗ ನಾವು ಸ್ವಲ್ಪ ಫಸ್ಟ್ ಇಯರ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಸ್ಯಾಂಪಲ್ ಕೊಟ್ವಿ, ಸ್ಯಾಂಪಲ್ ಕೊಟ್ಟು ಹೇಳಿದ್ಮೇಲೆ ಈ ಹಣ್ಣು ಹಿಂಗೈತಿ, ಈ ಹಣ್ಣಿನೊಳಗೆ ಟೋಟಲ್ ಒಂದು 14 ರೋಗ ಕಂಟ್ರೋಲ್ ಆಗ್ತದೆ ಸರ್. ರೋಗ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಪಾಂಪ್ಲೆಟ್ ಮಾಡಿ ಹೇಳಿದ್ಮೇಲೆ ಅವಾಗ ಪಿಕಪ್ ಆಗ್ಲತ್ತ ಸರ್. ಮೊದಲು ಒಂದು ವರ್ಷ ಕಷ್ಟ ಆಗಿದೆ ಸರ್. ಕಷ್ಟ ಆಗಿದೆ ಸರ್. ಅಂದ್ರೆ ವಿಜಾಪುರ ಜಿಲ್ಲೆ ಒಳಗೆ ಏನು ಡ್ರ್ಯಾಗನ್ ಫ್ರೂಟ್ ಬೆಳೆದಂತವ್ರು ಹೆಚ್ಚು ಕಡಿಮೆ ನೀವೇ ಮೊದಲಿಗರ? ಹೆಂಗ ಮತ್ತೆ ಯಾರಾದ್ರೂ ಬೆಳೆದಿದ್ರ ಮೊದಲು? ಮೊದಲು ನಮ್ಕಿಂತ ಒಂದು 6 ತಿಂಗಳು ಮೊದಲು ಒಬ್ರು ಬೆಳೆದಿದ್ರು ಸರ್. ಅದಾದ್ಮೇಲೆ ನಾವು ಬೆಳೆಯುತ್ತೆ ಸರ್. ಅಂದ್ರೆ ಏನ್ ಬಾಳ ವ್ಯತ್ಯಾಸ ಇಲ್ಲ? ಬಾಳ ವ್ಯತ್ಯಾಸ ಇಲ್ಲ ಸರ್. ಅದೇ 2017 ಬೆಳೆದಾರ ಸರ್. ಅಂದ್ರೆ ಮಾರ್ಕೆಟ್ ನೊಳಗೆ ಇಂಥ ಒಂದು ಹೊಸ ಹಣ್ಣು ನೋಡಿದ್ಕೊಳ್ಳೆ ಜನರಿಗೆ ಒಂಥರ ವಿಚಿತ್ರ ಅನಿಸ್ಬಿಡ್ತೈತಿ, ಇದನ್ನ ತಿನ್ಬೇಕೋ ತಿನ್ಬಾರ್ದು? ಹಾ ಸರ್, ಆಕರ್ಷಣೆ ಆಯ್ತು ಸರ್ ಹಣ್ಣು. ಇದೇನಪ್ಪ ಹಣ್ಣು ಅಂತ ಕೇಳ್ತಿದ್ರು. ಈ ಹಣ್ಣಿನ ಬಗ್ಗೆ ಅವನು ಹೆಲ್ತ್ ಬೆನಿಫಿಟ್ಸ್ ಹೇಳಿದಾಗ ಅವ್ರು ತಗೊಂಡ್ರ ಸರ್. ಅದನ್ನ ಹೆಂಗ್ ಮಾಡಿದ್ರಿ? ಈಗ ಒಬ್ಬರಿಗೆ ಹೇಳುದಾಗಂಗಿಲ್ಲ, ಗ್ರಾಹಕರಿಗೆ ಹೇಳಬೇಕು ಅಂತಂದಾಗ ಅದು ಬಹಳ ಕಷ್ಟ ಆಗ್ತದೆ. ಎಷ್ಟು ಜನರಿಗೆ ಅಂತ ನೀವು ಹೇಳೋರು? ಅವಾಗ ಏನ್ ಮಾಡಿದ್ವಿ ಸರ್, ಕಮ್ಮಿ ಜನ ಇದ್ದಾಗ ನಾವೇ ಹೇಳ್ತಿದ್ವಿ ಸರ್. ಜಾಸ್ತಿ ಜನ ಬಂದ್ಮೇಲೆ ಪಾಂಪ್ಲೆಟ್ ರೆಡಿ ಮಾಡಿ ಪಾಂಪ್ಲೆಟ್ ಹಂಚುತ್ತೆ ಸರ್. ಒಂದೇ ಸಲ ಈಗ APMC ಬಂದು ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರೆ ಅವರಾದ್ರೂ ಸಹಿತ ಈ ಹಣ್ಣು ತಗೊಳ್ಳೋದಕ್ಕೆ ತಯಾರಿದ್ರ? ಹಾ, ತಯಾರಿದ್ರ ಸರ್. ಯಾಕಂದ್ರೆ ಅವಾಗ ವಿಯೆಟ್ನಾಮ್ ಮತ್ತು ಚೀನಾದಿಂದ ಹೊರದೇಶದಿಂದ ಬರ್ತಿತ್ತು ಸರ್ ಹಣ್ಣು. ಈಗ ನಮ್ಮಲ್ಲಿ ಲೋಕಲ್ ಸಿಗತ್ತದನ್ನ ಅಲ್ಲಿಂದ ಕಮ್ಮಿ ಮಾಡ್ಯಾರ ಸರ್. ಇಲ್ಲೇ ಲೋಕಲ್ ಗ್ರೋವರ್ಸ್ ನಿಂದ ಹಣ್ಣು ತಗೊಂಡು ಮಾರ್ಕೆಟ್ ಮಾಡ್ತಾ ಇದಾರೆ ಸರ್. ಈಗ 2 ಒಳಗೆ ನೀವು ಬೆಳೀತಾ ಇದ್ದೀರಿ, ಒಂದೇ ವರ್ಷ 1 ಹಿಡ್ಕೊಂಡು ಶುರು ಮಾಡಿ ಈಗ 6.5 ತನಕನೂ ನೀವು ಬಂದಿರಿ. ಹಾ ಸರ್. ಇದನ್ನ ಇನ್ನೂ ಹೆಚ್ಚಾಗ್ತದೆ ಅನ್ನುವಂತ ಒಂದು ಆಶಾಭಾವನೆ ಕೂಡ ನಿಮ್ಮಲ್ಲಿ ಅದ? ಇದೆ ಸರ್. ಈಗೇನು 2 ಒಳಗೆ ಬೆಳೀತಾ ಇದ್ರಿ, ಇದನ್ನ ಮತ್ತೆ ಹೆಚ್ಚಿಗೆ ಮಾಡಿ ನಾ ಹೆಚ್ಚಿನ ಪ್ರದೇಶದೊಳಗೆ ಬೆಳಿಬೇಕು ಅಂತ ಏನಾದ್ರೂ ಅದನ್ನ? ಹೌದು ಸರ್, ನಾವು ಮೊದಲು ಹಚ್ಚಿದ್ದು 2 ಸರ್. ಒಂದು ವೈಟ್ ವೆರೈಟಿ, ಇನ್ನೊಂದು ರೆಡ್, ರೆಗ್ಯುಲರ್ ರೆಡ್ ಸರ್. ರೆಗ್ಯುಲರ್ ರೆಡ್ ಇಟ್ಟಿವಿ ಸರ್, ತಿನ್ನಕ್ಕೆ ರುಚಿನೂ ಇದೆ ಹಣ್ಣು, ಮತ್ತೆ ಆಕರ್ಷಣೆ ಇದೆ, ಹೆಲ್ತ್ ಬೆನಿಫಿಟ್ಸ್ ಅದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ವೈಟ್ಗಿಂತ ವೈಟು ಹುಳಿ ಬರುತ್ತೆ ಸರ್ ಸ್ವಲ್ಪ ತಿನ್ನೋಕೆ ಹಣ್ಣು. ಇನ್ನೊಂದೇನೈತೆ, ಸ್ವಲ್ಪ ರೋಗ ಅನ್ನೋದು ಜಾಸ್ತಿ ಸರ್ ಆ ಗಿಡಕ್ಕೆ. ಹೀಗಾಗಿ ವೈಟ್ 1 ತೆಗೆದ್ಬಿಟ್ಟೆ, ಜಂಬು ರೆಡ್ 1 ಮಾಡಿದ್ದೆ ಸರ್. ವೈಟ್ ಗಿಡ ಇದ್ದ ಜಾಗದಾಗೆ ಜಂಬು ರೆಡ್ 1, ರೆಗ್ಯುಲರ್ ರೆಡ್ 1 ಇದೆ ಸರ್ ಇವಾಗ. ಈಗ ತಾವು ಹೇಳಿದ್ರಿ ಈ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಅನ್ನುವಂತ ಒಂದು ಸಂದರ್ಭದೊಳಗೆ ಏನ್ ಇದಕ್ಕೆ ರೋಗ ಬರೋದಿಲ್ಲ, ಕೀಟಗಳ ಹಾವಳಿ ಕೂಡ ಕಡಿಮೆ ಅಂತ ಹೇಳಿ. ಹೌದು ಸರ್. ಆದ್ರೂ ಕೂಡ ಏನೇನು ಸವಾಲುಗಳು ಎದುರಾಗ್ತಾವ ನಮ್ಮ ರೈತರ ಎದುರುಗಡೆ? ಸುಮಾರು 1-5 ವರ್ಷಗಳ ತಮ್ಮ ಅನುಭವದೊಳಗೆ ಏನೇನು ಸಮಸ್ಯೆಗಳು ಈ ಕೃಷಿ ಒಳಗೆ ಕಂಡುಕೊಂಡ್ರಿ ನೀವು, ಅದಕ್ಕೆ ಯಾವ ರೀತಿ ಉತ್ತರಗಳನ್ನ ಪಡ್ಕೊಂಡ್ರಿ? ಸರ್, ಇಲ್ಲಿವರೆಗೆ ಏನು ಸಮಸ್ಯೆ ಆಗಿಲ್ಲ ಸರ್. ಮಾರ್ಕೆಟ್ ಆಯ್ತು, ಬೆಳೆಯುವ ಹಂತದೊಳಗೆ ಆಯ್ತು, ಅಥವಾ ಅದನ್ನು ಪಾಲನೆ ಪೋಷಣೆ ಮಾಡುವಂತಹ ಸಂದರ್ಭದೊಳಗೆ, ಆಮೇಲೆ ಅದಕ್ಕೆ ರಸಗೊಬ್ಬರ ಕೊಡುವಂತದ್ದು ಅಥವಾ ಪೋಷಕಾಂಶಗಳನ್ನು ಕೊಡುವಂತಹ ಒಂದು ಸಂದರ್ಭದೊಳಗೆ, ನೀರಾವರಿ ಕೊಡುವಂತಹ ಸಂದರ್ಭದೊಳಗೆ, ಅಥವಾ ವಾತಾವರಣದಿಂದ ಏನಾದರೂ ತೊಂದರೆಗಳಾಗ್ಯಾವೇನು ಅಂತ ನಾನು ಕೇಳ ಸರ್. ಡ್ರ್ಯಾಗನ್ ಫ್ರೂಟ್ಗೆ ಆ ಥರದ ಏನು ತೊಂದರೆ ಆಗಿಲ್ಲ ಸರ್. ಜಾಸ್ತಿ ಮಳೆ ಆದ್ರೂ ಗಿಡಕ್ಕೆ ಏನಾಗಲ್ಲ ಸರ್. ಬೇಸಿಗೆಯಲ್ಲಿ ನೀರು ಹೆಚ್ಚಾದ್ರೆ ಸ್ವಲ್ಪ ಕೊಳೆ ರೋಗ ಆಗುತ್ತೆ ಸರ್, ಕೊಳೆ ರೋಗ ಬರುತ್ತೆ. ಅವಾಗ ಏನೈತೆ, ಸ್ವಲ್ಪ ಔಷಧ ಹೊಡಿತೀವಿ ಸರ್, ಕೊಳೆ ರೋಗದ ಫಂಗಿಸೈಡ್ ಔಷಧ ಹೊಡಿತೀವಿ, ಹೊಡೆದ್ಮೇಲೆ ಕಂಟ್ರೋಲ್ ಆಗುತ್ತೆ ಸರ್. ಈ ಗಿಡಕ್ಕೆ ಹೇಳ್ಬೇಕಂದ್ರ, ಕೊಳೆ ರೋಗದ ಒಂದು ಬಿಟ್ರೆ ಬೇರೆ ಯಾವುದೋ ರೋಗ ಅನ್ನೋದು ಏನೂ ಇಲ್ಲ ಸರ್. ಹೌದಾ? ಹಾ ಸರ್. ಇಷ್ಟು ವರ್ಷದೊಳಗೆ ಏನೂ ಬಾಧೆ ಆಗಿಲ್ಲ? ಆಗಿಲ್ಲ ಸರ್, ಆಗಿಲ್ಲ. ಕೊಳೆ ರೋಗವನ್ನು ಸಹಿತ ನೀವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿರಿ? ಹಾ ಸರ್. ಕೊಳೆ ರೋಗ ಹೆಂಗಾಗಿದೆ ಅಂತ ಸರ್, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಸರ್ ಬೆಳ್ಳಿ ಸರ್, ಬಿರಾದಾರ್ ಸರ್ ಮತ್ತು ದೇವ್ರನಾದ್ಗಿ ಸರ್, ಪ್ರೇಮಾ ಪಾಟೀಲ್ ಮೇಡಮ್ ಅವರು ಮತ್ತೆ ಮಲ್ಲು ಸರ್ ಅಂತ ಇದ್ದಾರೆ ಸರ್. ಈ ತರ ಆಗಿದೆ ಬೆಳೆ ಗಿಡ ಕೊಳೆ ಆಗ್ತವು, ಏನ್ ಮಾಡ್ಬೇಕಂತ ಕೇಳಿದ್ಮೇಲೆ ಅವರು ಎಲ್ಲ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಮರುದಿನಾನೇ ಸರ್ ಇದಕ್ಕೆ ಈ ತರದ ಔಷಧ ಹೊಡ್ರಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆನೆ ಕಂಟ್ರೋಲ್ ಆಗಿದೆ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ಸಪೋರ್ಟ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಏನೈತೆ 2020 ಸರ್ ಆರ್ಗ್ಯಾನಿಕ್ ಗ್ರೋವರ್ ಟ್ರೈನಿಂಗ್ ಸಹ ಕೊಟ್ಟಿದ್ದಾರೆ ಸರ್. ಎರೆಹುಳ ಹೆಂಗ್ ರೆಡಿ ಮಾಡ್ಬೇಕು ಮತ್ತೆ ಎರೆ ಜಲ ಹೆಂಗ್ ರೆಡಿ ಮಾಡ್ಬೇಕು, ಟ್ರೈಕೋಡರ್ಮಾ ನಾವೇ ಮನೆಯಲ್ಲಿ ರೆಡಿ ಮಾಡಬಹುದು ಅದು ಸಹ ಬೆಳಿ ಸರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸರ್. ಒಂದ್ 28 ದಿನದ ತರಬೇತಿ ಸರ್, ತರಬೇತಿನೂ ತಗೊಂಡಿವಿ ಸರ್. ಅದನ್ನ ನಿಮ್ಮ ತೋಟದೊಳಗೆಲ್ಲ ಹೌದು ಸರ್. ಎರೆಹುಳ ಸಹ ನಾವು ಎರೆಹುಳ ಗೊಬ್ಬರ ರೆಡಿ ಮಾಡಾಕ್ತೀನಿ ಸರ್, ಸ್ವಲ್ಪ ಪ್ರಮಾಣದಲ್ಲಿ ಮಾಡತ್ತೀವಿ, ನಮ್ದು ಸ್ವಲ್ಪ ಕಾಂಪೋಸ್ಟ್ ಕಮ್ಮಿ ಇದೆ ಸರ್, ಹಿಂಗಾಗಿ ನಾವೇ ಸ್ವಲ್ಪ ಎಷ್ಟಿದೆ ಅಷ್ಟರೊಳಗೆ ರೆಡಿ ಮಾಡ್ಕೊಂಡು ನಮ್ ಗಿಡಕ್ಕೆ ಹಾಕ್ತಾ ಇದ್ದೀವಿ ಸರ್. ಪವನ್ ಕುಮಾರ್, ಈ ಹಣ್ಣನ್ನ ಯಾವ ರೀತಿ ಸೇವನೆ ಮಾಡುವುದು, ಇದನ್ನ ಏನು ಕಟ್ ಮಾಡಿ ತಿನ್ನುವಂತಹದ್ದಾಗ್ಲಿ ಅಥವಾ ಜ್ಯೂಸ್ ಮಾಡಿಕೊಂಡು ಉಪಯೋಗ ಮಾಡುವಂತಹದ್ದಾಗ್ಲಿ ಯಾವ ರೀತಿ ಇದನ್ನ ಬಳಸಬಹುದು ಅಂತೀರಿ ಸರ್? ಮೊದಲು ಹಣ್ಣು ಸಿಗ್ತಿದ್ದಿಲ್ಲ, ಇವಾಗ ಹಣ್ಣು ಸಿಗತ್ತ ಸರ್. ಬೆಂಗಳೂರು ಮತ್ತು ಮುಂಬೈ ಪ್ರದೇಶದಲ್ಲಿ ಸರ್ ಜ್ಯೂಸ್ ಮಾಡಿ ಸೇವನೆ ಮಾಡ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದ ರೈತರು ಹಣ್ಣು 4 ಭಾಗ ಕಟ್ ಮಾಡಿ ತಿಂತಾ ಇದ್ದಾರೆ ಸರ್. ಇನ್ನೊಂದೇನದ ಸರ್, ಇದರಿಂದ ಬೈ ಪ್ರಾಡಕ್ಟ್ಸ್ ಸಹ ರೆಡಿ ಆಗ್ತಾ ಇದೆ ಸರ್, ಎಕ್ಸ್ಪೆರಿಮೆಂಟಲ್ ಆಗಿ ರೆಡಿ ಆಗ್ತಾ ಇದೆ. ಚಾಕ್ಲೇಟ್ ಸರ್, ವೈನ್, ಜೆಮು ಮತ್ತೆ ಪೌಡರ್ ಸರ್, ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಪೌಡರ್ ಸಹ ಇವಾಗ ಗುಜರಾತ್ನಲ್ಲಿ ಮಾಡಾಕ್ತಿದ್ದಾರೆ ಸರ್. ನಮ್ಮ ಕರ್ನಾಟಕದಲ್ಲಿ ಹಿರೇಹಳ್ಳಿ IIHAR ಹಿರೇಹಳ್ಳಿ, ಹಾ ಸರ್, ಹಿರೇಹಳ್ಳಿ ತುಮಕೂರದಲ್ಲಿ ಜಿ ಕರುಣಾಕರನ್ ಸರ್ ಅವರು ಸಹ ಇವಾಗ ಎಕ್ಸ್ಪೆರಿಮೆಂಟ್ ಮಾಡಾಕ್ತಿದ್ದಾರೆ ಸರ್. ಅದು ಯಶಸ್ವಿ ಆಯ್ತು ಅಂದ್ರೆ ನಾವು ಮಾಡ್ತೀವಿ ಸರ್. ಈಗ ನಿಮಗ ಏನಾದ್ರೂ ಅನುಭವ ಅದನ್ನ, ಈಗ ಏನು ಜ್ಯೂಸ್ ಸೆಂಟರ್ಗಳು ಇರ್ತಾವ, ಕೇಂದ್ರಗಳು ಇರ್ತಾವ, ಅಲ್ಲಿ ಈ ಡ್ರ್ಯಾಗನ್ ಫ್ರೂಟಿನ ಜ್ಯೂಸ್ ಮಾಡ್ತಾ ಇದ್ದಾರ, ಏನಾದ್ರೂ ತಾವು ನೋಡಿರಿ ಬಿಜಾಪುರದೊಳಗೆ? ನಮ್ ಬಿಜಾಪುರದಲ್ಲಿ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ, ಒಂದು ಪ್ರದೇಶ ಸಿದ್ದೇಶ್ವರ ಗುಡಿ ಹತ್ರ ಮಾಡ್ತಾ ಇದ್ದಾರೆ ಸರ್, ದೇವಸ್ಥಾನದ ಹತ್ರ. ಮತ್ತೆ ಇನ್ನು ಬೆಂಗಳೂರಿನಲ್ಲಿ ಈಟ್ ರಾಜ ಅಂತ ಒಬ್ರು, ಅವ್ರು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಸೆಂಟರ್ ಇಟ್ಟಾರೆ ಸರ್ ಸಪ್ರೇಟ್ ಆಗಿ, ಅವರು ಸಹ ಮಾಡ್ತಾ ಇದ್ದಾರೆ ಸರ್. ಹೆಚ್ಚು ಜ್ಯೂಸ್ಗಿಂತ ಇಲ್ಲೇ ಜಾಸ್ತಿ ಜನರು ಹಣ್ಣೆ ತಿನ್ನೋಕೆ ನ್ಯಾಚುರಲ್ ಆಗಿ ಸಿಗ್ತದಲ್ಲ ಸರ್, ಹಿಂಗಾಗಿ ಹಣ್ಣೆ ತಿನ್ನೋಕೆ ಇಷ್ಟಪಡ್ತಾರೆ. ಈಗ ಕೊಯ್ಲು ಆದ ನಂತರ ಎಷ್ಟು ದಿನ ಈ ಹಣ್ಣು ಉಳಿತದ? ಆರ್ಗ್ಯಾನಿಕ್ ಆಗಿದ್ರೆ ಸರ್ ಒಂದು ನಮ್ದಂತರೂ 15 ದಿನ ಏನಾಗಿದ್ದಿಲ್ಲ ಸರ್, ಡ್ಯಾಮೇಜ್ ಏನು ತೊಂದರೆ ಇಲ್ಲ, ಏನಾಗಿದ್ದಿಲ್ಲ ಸರ್, ನಾರ್ಮಲ್ ಆಗಿ ಇಟ್ಟಿದ್ವಿ ಸರ್. ಒಳಗೊಬ್ಬರು ಸರ್ಕಾರಿ ಗೊಬ್ಬರ ಅದು ಹಾಕಿ ಬೆಳೆಸ್ತಾರೆ ಸರ್, ಅದೇನೈತಿ ಒಂದು ವಾರನಾಗ ಅದು ಕೊಳಿತ ಸರ್. ನಮ್ದು ಆರ್ಗ್ಯಾನಿಕ್ ಮಾಡ್ತೀವಿ 90-95%, ಆ ತರ ಏನು ಕೊಳೆಯದಾಗಿಲ್ಲ ಸರ್. ಅಂದ್ರೆ ರಸಗೊಬ್ಬರ ಅದೇನು ನೀವು ಬಳಸೋದಿಲ್ಲ, ಏನು ಬಹಳ ಕಡಿಮೆ ಬಳಸ್ತಾ ಇದ್ರಿ? ರಸಗೊಬ್ಬರ ಒಮ್ಮೆಗೆ ಬಿಡಕ್ ಬರಲ್ಲ ಸರ್, ನಮಗೆ ಟ್ರೈನಿಂಗ್ ಒಳಗೆ ಹೇಳಿದ್ದಾರೆ ಸರ್, ಆರ್ಗ್ಯಾನಿಕ್ ಗ್ರೋ ಟ್ರೈನಿಂಗ್ ಒಳಗಡೆ ಒಂದೇ ವರ್ಷ 50% ರಸಗೊಬ್ಬರ ಹಾಕ್ಬೇಕು, 50% ಸಾವಯವ ಗೊಬ್ಬರ ಹಾಕ್ಬೇಕು, ಎರಡನೇ ವರ್ಷ 75% ಸರ್ ಸಾವಯವ ಗೊಬ್ಬರ, 25% ರಸಗೊಬ್ಬರ ಸರ್. ಮೂರನೇ ವರ್ಷ ಏನೈತಿ 10% ಅಷ್ಟೇ ರಾಸಾಯನಿಕ ಗೊಬ್ಬರ, ಉಳ್ಕಿದ 90% ಏನೈತಿ ಸಾವಯವ ಗೊಬ್ಬರ ಹಾಕಿ ಬೆಳೆಸೋದು. ಆಮೇಲೆ 4ನೇ ವರ್ಷದಿಂದ ಇವಾಗ ಸಾವಯವ ಗೊಬ್ಬರದಿಂದ ಬೆಳೆಸಾಕ್ತಿವಿ ಸರ್. ಹೌದಾ ಸರ್? ಒಮ್ಮೆಗೆ ನಾನು ಆರ್ಗ್ಯಾನಿಕ್ ಅಲ್ಲಿ ಸಾವಯವ ಗೊಬ್ಬರದ ಮಾಡ್ತೀನಿ ಬೆಳೆಸ್ತೀನಿ ಅಂತ ಅಂದ್ರೆ ಆಗಲ್ಲ ಸರ್, ಒಂದ್ 2-3 ವರ್ಷ ಟೈಮ್ ಬೇಕು ಸರ್. ಬರೋಬ್ರಿ, ಹಂತ ಹಂತವಾಗಿ ನಾವು ಆರ್ಗ್ಯಾನಿಕ್ ಆಗಿ ಮಾಡ್ಕೋತಾ ಬಂದ್ಮೇಲೆ ಆಮೇಲೆ ಆರ್ಗ್ಯಾನಿಕ್ ಸೆಟ್ ಆಗುತ್ತೆ ಸರ್. ಈಗ ಸಾಕಷ್ಟು ಅನುಭವ ನಿಮಗೆ ಡ್ರ್ಯಾಗನ್ ಫ್ರೂಟ್ ಕೃಷಿ ಒಳಗೆ ಬಂದದ ಪವನ್ ಕುಮಾರ್. ಹೌದು ಸರ್. ಬೇರೆಯವರಿಗೆ ಹೇಳುವಂತದ್ದು ಆಮೇಲೆ ತಿಳಿಸಿಕೊಡುವಂತದ್ದು, ಇದ್ರ ಬಗ್ಗೆ ಏನಾದರೂ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು ಈ ವಿಷಯದ ಬಗ್ಗೆ ಮಾತಾಡ್ರಿ ಅಂತ ಹೇಳಿ ತಮಗೆ ಕರೆಸ್ತಾ ಇರ್ತಾರೆ ಯಾರಾದರೂ? ಹೌದು ಸರ್, ಇದೇ ತಿಂಗಳಲ್ಲಿ ಕೃಷಿ ಮೇಳ ಧಾರವಾಡದಲ್ಲಿ ಆದಾಯ ದ್ವಿಗುಣಗೊಂಡ ರೈತರ ಅಂತ ಹೇಳಿ ಸರ್ ಒಂದು ಅನುಭವ, ನಿಮ್ದು ಅನುಭವ ನಮ್ದು ತಗೊಂಡಾರ ಸರ್ ಕೃಷಿ ಮೇಳದೊಳಗೆ, ಕೃಷಿ ಮೇಳದಲ್ಲಿ ವೇದಿಕೆ ಮೇಲೆ ಹೇಳ್ಕೊಂಡಿವಿ ಸರ್. ಮೊನ್ನೆ ಏನೈತಿ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆರ್ ಬಸವರಾಜಪ್ಪ ಸರ್ ಅವರು ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಿಜಾಪುರಕ್ಕೆ ಬಂದಿದ್ದಾರೆ ಸರ್. ಆತ್ಮೀರೆ, ಇವತ್ತಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಅನುಭವ ಕುರಿತು ತಿಕೋಟ ತಾಲೂಕು ರತ್ನಾಪುರ ಗ್ರಾಮದ ಪವನ್ ಕುಮಾರ್ ಅಣಗಟ್ಟಿ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಡಾ ಸೋಮಶೇಖರ್ ಎಸ್ ರುಳಿಯವರು ಇವರನ್ನು ಸಂದರ್ಶನ ಮಾಡಿದರು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.